11 करोड़ से भी अधिक लाभार्थी किसानों के बैंक खातों में 1,58,000 करोड़ रुपए से अधिक की राशि सीधे ट्रांसफर की जा चुकी है। किस्तों की जानकारी किसानों को SMS के माध्यम से दी जाती है। इस मदद से बुआई के पहले अब किसानों को बीज, खाद, कीटनाशक और कृषि संबंधी अन्य जरूरतों के लिए साहूकारों के आगे हाथ नहीं फैलाना पड़ता। एना लीधे मारे कोई जोड़े के सगा संबंधी के मित्रों जोड़े मारे उछीना पैसा लेवानी जरूर पड़ती नहीं अने एनाथी हूँ सारी एवी खेती करी शकुं। इस योजना से मिले लाभ तथा आवेदन की स्थिति देखने के लिए PM किसान पोर्टल लॉन्च किया गया है। इस पोर्टल के माध्यम से पात्र किसान अपना पंजीकरण स्वयं करने के साथ साथ अब तक मिले लाभ और अपने आवेदन की स्थिति फार्मर्स कॉर्नर से देख सकते हैं। इस योजना का लाभ पात्र किसानों को ही मिल सके इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है। इसके अलावा किसानों की सुविधाओं और जानकारी के लिए PM किसान मोबाइल ऐप भी विकसित किया गया है। PM किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है। इसे हासिल करके हमारा किसान सबल और आत्मनिर्भर हो रहा है। इस स्कीम ने हमारा भारत सरकार ने हमारा किसान के लिए बहुत बड़ा सम्मान दिया है, इसीलिए हम भारत सरकार को प्रधानमंत्री नरेंद्र मोदी जी को हम बहुत बहुत धन्यवाद देती हूँ। आत्मनिर्भर भारत की पहचान प्रगतिशील और समर्थ किसान। ಇದುವರೆಗೆ ಮಾಹಿತಿ ಮತ್ತು ಪ್ರಕಟಣೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಅನುಭವಗಳ ಕುರಿತು ಶ್ರೀ ಡೊಳ್ಳಿನ್ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಗರಿಬೊಮ್ಮನಹಳ್ಳಿಯ ಮರಬಿಹಾಳ್ ಗ್ರಾಮದ ಡೊಳ್ಳಿನ ರಾಮಪ್ಪ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸುಮಾರು ಒಂದು 57 ವರ್ಷದ ವ್ಯಕ್ತಿ, ಅವರ ಇಡೀ ಕುಟುಂಬವೇ ಕೃಷಿಯನ್ನೇ ಆಧರಿಸಿಕೊಂಡು ಜೀವನ ಮಾಡ್ತಾ ಇದೆ. ಒಂದು ಬಹುದೊಡ್ಡ ಒಂದು ಅವಿಭಕ್ತ ಕುಟುಂಬದಿಂದ ಬಂದಿರತಕ್ಕಂಥವರು, ಇವರು ಕೃಷಿ ಭೂಮಿಯನ್ನೇ ಆಧಾರವಾಗಿ ತಮ್ಮ ಜೀವನಕ್ಕೆ ಇಟ್ಕೊಂಡಿದ್ದಾರೆ. ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ರಾಮಪ್ಪರೇ. ನಮಸ್ಕಾರ ಸರ್. ಡೊಳ್ಳಿನ್ ಅಂದ್ರೆ ನಿಮ್ಗೆ ಮೊದಲು ನಿಮ್ಮ ಡೊಳ್ಳು ಬಡಿಯೋದು ಹೆಸರೇನ್ರಿ? ಹನುಮಂತಪ್ಪ ಸರ್. ಹನುಮಂತಪ್ಪ, ಈಗ ನಿಮ್ಗೆ ಮೊದಲಿಂದ ಕೃಷಿನ? ಹಾಂ ಸರ್. ಅದ್ರ ಜೊತೆಗೆ ಕೃಷಿ ಪೂರ್ವಕವಾಗಿ ಏನೇನು ಮಾಡ್ತಾ ಇದ್ರೆ ಅಂದ್ರೆ ಕುರಿ ಸಾಕಾಣಿಕೆ, ಪಶು ಸಾಕಾಣಿಕೆ? ಕುರಿ ಅದಾವ ಸರ್, ಒಂದು 70 ಆಕಳಿದ್ವು, ಅವ್ನ ತೆಗೆದು ಈಗ ಒಟ್ಟು ಒಂದು 40 ಎಮ್ಮೆ ಮಾಡ್ಕೊಂಡಿವಿ. ಕುರಿ ತೆಗೆದು ಬಿಟ್ಟಿವಿ. ದನಗಳು ಅದಾವ, ಮತ್ತೆ ಹಾಲು ಹಿಂಡ್ತಾವ, ಸಗಣಿ ಗೊಬ್ಬರ ಹೊಲಕ್ಕೆ ಹಾಕ್ತೈತಿ, ದನಗಳು ಇಟ್ಕೊಂಡಿವಿ, ಹೊಲಕ್ಕೆಲ್ಲ ಗೊಬ್ಬರ ಇರ್ತೀವಿ. ಈಗ ಎಷ್ಟಿದಾವೆ ದನಗಳು? ಈಗ ಒಂದು 40 ಅದಾವ ಸರ್. 40 ಎಮ್ಮೆಗಳು ಸರ್. ಒಂದು 10 ಆಕಳು ಅದಾವ ಸರ್. 4 ಎತ್ತದಾವ. ಎಷ್ಟು ಭೂಮಿ ನಿಮ್ಮ ಕೃಷಿ ಮಾಡ್ತಾ ಇದ್ರಿ? ಎಷ್ಟು ಎಕರೆ? ನಾವೀಗ ಸ್ವಲ್ಪ ಸಿಗಡಿಮೆ ಒಂದು 100 ಎಕರೆ ಮಾಡ್ತೀವಿ ಸರ್. 100 ಎಕರೆ. 100 ಎಕರೆಯಲ್ಲಿ ಏನೇನು ಬೆಳಿತೀರಿ? 50 ಎಕರೆ ಭತ್ತ ಹಾಕ್ತೀವಿ ಸರ್. ಒಂದು 20 ಎಕರೆ ಶೇಂಗಾ ಹಾಕ್ತೀವಿ. ಉಳ್ಕಿದ್ದು ಅಲಸಂದಿ ಅದು ಇದು ಹಾಕ್ತೀವಿ. ಒಂದು 9 ಎಕರೆ 10 ಎಕರೆ ಕಬ್ಬು ಹಾಕ್ತೀವಿ. ಒಂದು 10 ಎಕರೆ ಮೆಕ್ಕೆಜೋಳ ಹಾಕ್ತೀವಿ. 100 ಎಕರೆ ಕೃಷಿ ಮಾಡ್ಬೇಕಲ್ವಾ? ಈ ಯಾರ್ಯಾರು ತೊಡ್ಕೊಳ್ತೀರಿ? ಎಷ್ಟು ಜನ ಇದ್ರಲ್ಲಿ ತೊಡ್ಕೊಳ್ತೀವಿ? ನಾವು ಮನೇರ್ ಎಲ್ಲರೂ ಮಾಡ್ತೀವಿ ಸರ್. ಆಳು ಇಟ್ಕೊಂತೀವಿ. ನಾವು 7 ಮಂದಿ ಅಣ್ಣ ತಮ್ಮಳು ಅಲ್ಲೇ ಮಾಡ್ತಾ ಇದೀವಿ ಹೊಲದಾಗ. ಇದ್ರ ತಮ್ಮರು ಸಿಪಾಯಿ ಪೋಸ್ಟಿಗೆ ಹೋಗ್ಯಾರ, ಒಬ್ರು ವಕೀಲರು ಅದಾರ. ನಾವು ಎಲ್ಲ ಮಾಡ್ತೀವಿ. ನಮ್ಮ ಮಕ್ಕಳು ಕೂಡ ಎಲ್ಲ ಓದಕ್ಕ ನೌಕರಿಗೆ ಹೋಗ್ಯಾರ. ನಾವ ಮಾಡ್ತೀವಿ ಬೇಸಾಯ. ನಿಮ್ದೊಂದು ದೊಡ್ಡ ಅವಿಭಕ್ತ ಕುಟುಂಬ. ಎಷ್ಟು ಜನ ಇದ್ರಿ ನಿಮ್ ಕುಟುಂಬದಲ್ಲೆಲ್ಲ? ನಾವು 74 ಜನ ಆಗ್ತೀವಿ ಸರ್. ಹಬ್ಬ ಜಾತ್ರೆ ಮದುವೆ ಇದ್ರ ಕಂಟಿನ್ಯೂ ಆಗಿ ಒಂದು 40 ಮಂದಿ ಇರ್ತೀವಿ ಸರ್. ನಾವು ಮನೆಯಲ್ಲಿ ಒಂದೇ ಮನೆಯಲ್ಲಿ ಸರ್. 40 ಜನ ಕುಟುಂಬ ಅದು. ಈ 40 ಜನರಿಗೆ ಅಗತ್ಯತೆಗಳನ್ನು ಈಡೇರಿಸುವಂತ ನಿರಂತರ ಅಡುಗೆ ಮಾಡೋದಾಗ್ಲಿ ಅದು ಇದು ಎಲ್ಲ ನಿರಂತರ ಕೆಲಸ ನಡೀತಾನೆ ಇರ್ತದೆ? ನಡೀತಿ ಸರ್. ಇಬ್ರು ರೊಟ್ಟಿ ಸುಡ್ತಾರೆ ಇದ್ದಾರೆ, ಒಬ್ರು ತರಕಾರಿ ಹಚ್ತಾರ, ಒಬ್ರು ಸಾಂಬಾರ್ ರೈಸ್ ಮಾಡ್ತಾರ, ಹೊಲಕ್ ಹೋಗೋರು ಹೋಗ್ತಿರ್ತಾರ, ಊಟ ಮಾಡೋರು ಮಾಡ್ತಿರ್ತಾರ, ಬುತ್ತಿ ಹೋಗ್ತಾ ಇರ್ತೈತಿ. 9 ಗಂಟೆ ಮೇಲೆ ಒಬ್ರು ಹಾಲು ಕರೀತಾರ. ಅವು ಅಷ್ಟು ಒಂದು 20 ಎಮ್ಮೆ ಹಿಂಡಿದ್ರೆ ನಾವು ಹಾಲು ಮಾರೋದಲ್ಲ, ಎಲ್ಲ ಊಟ ಮಾಡ್ತೀವಿ. ಹೌದಾ? 20 ಎಮ್ಮೆ ಹಾಲು ನಿಮ್ಮ ಮನೆಗೆ ಬಳಕೆ ಆಗುತ್ತೆ? ಹೌದು ಸರ್, ಎಲ್ಲ ಊಟ ಮಾಡ್ತೀವಿ, ಉಣ್ತೀವಿ, ಇಸ್ಕೊಂಡು ಹೋಗ್ಕರ್ ಮಂದಿ ಕೊಡ್ತೀವಿ. ಒಂದು ದೊಡ್ಡ ಗುಂಡಲ್ಲಿ ಮಜ್ಜಿಗೆ ಮಾಡ್ತಾರೆ, ಬೆಣ್ಣೆ ತೆಗಿತೀವಿ, ಬೆಣ್ಣೆ ತುಪ್ಪ ಊಟ ಮಾಡ್ತೀವಿ. ನೌಕರಿ ಮಾಡೋರಿಗೆಲ್ಲ ಕಳಿಸ್ತೀವಿ ಬೆಣ್ಣೆನ. ಸಾಮಾನ್ಯವಾಗಿ ಹೈನು ಮಾರಬಾರ್ದು ಅನ್ನೋದು ನಂಬಿಕೆನಾ? ಹೌದು ಸರ್, ಮಾರಬಾರ್ದು ಅಂಬದ ನಮ್ಮ ಅಜ್ಜರ ತಾಯರ ಮಾರಬಾರ್ದು ಒಳ್ಳೇದಲ್ಲ ಅನ್ಕಂತ ಬಂದಿದ್ರ, ಹಂಗಾಗಿ ನಾವು ಮಾರಿಲ್ಲ. ಈಗ ಅವರು ಒಂದೊಂದು ಎಮ್ಮೆ ಇದ್ದಾಗ, ನಾವು ಸಣ್ಣದಾಗ ಒಂದು ಎಮ್ಮೆ ಎರಡು ಎಮ್ಮೆ ಇದ್ರೂ ಮಾಡಿದ್ರು, ನಾವು ಅಷ್ಟು ಮಾಡಿದ್ರು ಕೂಡ ಮಾರಿಲ್ಲ ಸರ್. ಎಲ್ಲರೂ ಊಟ ಮಾಡ್ತೀವಿ ಮನೆಯಾಗ. ಯಾರಾದರೂ ಕೇಳಿದ್ರೆ ಕೊಡ್ತೀವಿ ಸರ್, ಹಂಗ ಕೊಡ್ತೀವಿ. ರೊಕ್ಕ ಇಸ್ಕಂದಲ್ಲ, ದಿನ ಒಂದು ಏಳಂಟದ ಮನೆ ಇಸ್ಕೊಂಡು ಹೋಗ್ತಾರೆ ಸರ್. ಒಂದು ಅರ್ಧ ಊರು ಮಜ್ಜಿಗೆ ಹೋಯ್ತಾರ, ನಾವು ಯಾರ್ದಾಗ ಒಂದು ರೂಪಾಯಿ ಇಸ್ಕೊಂಡಲ್ಲ. ದೊಡ್ಡ ಗುಂಡಲ್ಲಿ ಮಜ್ಜಿಗೆ ಮಾಡ್ತಾರ, ನಾವು ಯಾರನ್ನೂ ಒಂದು ರೂಪಾಯಿ ಕೇಳಲ್ಲ. ಇವತ್ತು ಹೈನುಗಾರಿಕೆನೇ ಒಂದು ವ್ಯಾಪಾರ ಉದ್ಯಮ ಆಗಿಬಿಟ್ಟಿದೆ. ಎಮ್ಮೆಗಳನ್ನು ಸಾಕ್ಬೋದು, ಆಕಳುಗಳನ್ನು ಸಾಕ್ಲಿ, ಹಾಲು ಹಿಂಡ್ಲಿ, ಅದೆಲ್ಲದನ್ನು ಮಾರ್ಕೊಳ್ತಾರೆ. ದೊಡ್ಡ ದೊಡ್ಡ ರೇಟಿಗೆಲ್ಲ ಹೋಗ್ತದೆ ಇವತ್ತು, ಅದರಿಂದನೇ ಉಪಜೀವನ ನಡೆಸ್ತಾ ಇದ್ದಾರೆ. ಒಂದು ಆ ಎಮ್ಮೆ ಹಿಂಡಿದ್ರೆ ಮಾರ್ತಾರೆ ಸರ್. ಹೌದು, ನಾವು ಮಾರಿಲ್ಲ, ನಾವು ಮಾರಬಾರ್ದಂತ ಒಂದು ಉದ್ದೇಶ. ಊಟ ಮಾಡೋಣ, ನಮಗೆ ದೇಹಕ್ಕೆ ಒಳ್ಳೇದಾಗ್ತದೆ, ಮನೆ ಶಾಂತಿ ಖರ್ಚು ಕೂಡ ಕಮ್ಮಿ ಆಗ್ತದೆ ಸರ್. ನಾವು ಹಾಲಿನಿಂದ ಮೊಸರು ತುಪ್ಪ ಅದರಿಂದ ಹಾಲಿನಿಂದ ಒಂದು ಒಳ್ಳೆ ಪೋಷಕಾಂಶ ನಿಮ್ಮ ಊಟದಲ್ಲಿ ಸಿಗುತ್ತೆ ಸರ್. ಹಾಗಾಗಿ ಬೇರೆ ಹೊರಗಿನ ಖರ್ಚುಗಳು ಕಡಿಮೆ ಆಗ್ತದೆ. ಕಮ್ಮಿ ಆಗ್ತದೆ ಸರ್, ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಹಾಲು ಏನು ಉಂಡ್ರ. ಹೌದು, ಈಗ ಹೊರಗಿನ ತಗೊಂಬಂದು ಊಟ ಮಾಡ್ತಾರೆ, ಅದು ಒಳ್ಳೇದಲ್ಲ, ನಮ್ಮ ಮನೆಯಿಂದ ನಾವು ಮಾಡ್ಕೊಂಡು ನಿಂತವಲ್ಲ ಸರ್. ಹ್ಞೂ ಹ್ಞೂ. ಈಗ ನಿಮ್ಮ ಕೃಷಿ ಬಗ್ಗೆ ಹೇಳ್ರಿ, ಈಗ ನೀವೇನು ಬೆಳೀತಾ ಇದ್ದೀರಲ್ಲ ಸರ್, ಈಗ ಕೃಷಿಗೆ ಅದಕ್ಕೆ ಬೇಕಾಗುವಂತ ಹಣಕಾಸಿನ ಹೊಂದಾಣಿಕೆ ಆಗಿರ್ಬೋದು ಸರ್, ಮತ್ತೆ ರಸಗೊಬ್ಬರಗಳ ಬಳಕೆ ಆಗಿರ್ಬೋದು, ಇದು ಹೆಚ್ಚಾಗಿದೆಯೋ ಅಥವಾ ಈ ಕೊಟ್ಟಿಗೆ ಗೊಬ್ಬರಗಳ ಬಳಕೆ ಹೆಚ್ಚಾಗಿದೆಯೋ ಸರ್, ಕೃಷಿಗೆ ಹೆಚ್ಚು ಹಣವನ್ನು ಹೊರಗಡೆ ಖರ್ಚು ಮಾಡ್ತಿರೋ ಹೇಗೆ? ಖರ್ಚು ಮಾಡ್ತೀವಿ ಸರ್, ಮತ್ತೆ ಖರ್ಚು ತೆಗಿತೀವಿ ಸರ್. ಅದ್ರಾಗ ಬೆಳೆದು ನಾವು ಸರ್ಕಾರಿ ಗೊಬ್ಬರನ ಹಾಕ್ತಿವಿ, ನಮ್ಮ ಸಗಣಿ ಗೊಬ್ಬರನ ಹಾಕ್ತಿವಿ, ಎರಡು ಹಾಕಿ ಮಾಡ್ತಾ ಇದ್ವಿ. ಗೊಬ್ಬರ ರಾಸಾಯನಿಕ ಗೊಬ್ಬರಗಳ ಬಳಕೆ ಸಮನಾಗಿ ಬಳಸ್ತೀವಿ ಸರ್. ನಾವು ಕೊಟ್ಟಿಗೆ ಗೊಬ್ಬರನ ಬಳಸ್ತೀವಿ, ಸರ್ಕಾರಿ ಗೊಬ್ಬರನ ಸಮನಾಗಿ ಬಳಸ್ತೀವಿ. ಎರಡು ಬಳಸ್ತೀವಿ ಸರ್. ಈಗ ಮುಖ್ಯವಾಗಿ ಬೆಳಿತಕ್ಕಂಥ ಬೆಳೆಗಳು ನಮ್ಮದು ಭತ್ತ ಸರ್. ಭತ್ತ ಎಷ್ಟು ಎಕರೆ ವ್ಯಾಪ್ತಿ ಬೆಳಿತೀರಿ? ಐವತ್ತೈದು ಎಕರೆ ಹಾಕೋದು ಸರ್. 2000 ಚೀಲ ನೆಲ್ಲು ಆಗ್ತದೆ. ಓಹೋ, ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ? ನಮ್ಮ ಮನೆಗೆ ವರ್ಷ 80 ಚೀಲ ಉಳಿಸ್ಕೊಂತೀವಿ ಸರ್. ನಾವು ಬ್ಯಾಸಿಗೆ 80, ಬರ ಬ್ಯಾಸಿಗೆ 80. ಈಗ ಹಿಂದಿಗೆ ವರ್ಷದ್ದು ಬ್ಯಾಸಿಗೆ ಈಗಿನ ಊಟ ಮಾಡ್ತೀವಿ, ಮೊನ್ನೆ ಬ್ಯಾಸಿಗೆ ಇನ್ನು ಊಟ ಮಾಡಿಲ್ಲ. ಹಂಗ ಹಚ್ಚಿವಿ ನೀಟ್. ಅದು ಹಳೇದಾದ್ಮೇಲೆ? ಹಳೇದಾದ್ಮೇಲೆ ಬಳಕೆ ಮಾಡ್ತೀವಿ ಸರ್. ಯಾವ ತಳಿಯನ್ನು ನೀವು ಬೆಳೆಯುತ್ತೀರಿ? ನಾವು RNR ತಳಿ ಬಳಕೆ ಮಾಡ್ತೀವಿ ಸರ್. ಊಟಕ್ಕೆ, ಬೆಳೆಯಕ್ಕೆ ಗಂಗಾ ಕಾವೇರಿ. ಮಾರ್ಕೆಟ್ ಬೆಲೆ ಚೆನ್ನಾಗಿ ಸಿಗುತ್ತಾ? ಇಲ್ಲ ಸರ್, ಹಿಂದಿಗೆ ವರ್ಷದಿಂದ ಭಾಳ ಲಾಸ್ ಆಗೈತಿ, ನಮಗೇನು ಅದು ಲಾಭ ಸಿಕ್ಕಿಲ್ಲ. ಈಗ ನಿಮ್ಮಲ್ಲಿ ಈಗೇನು ಭತ್ತ ಬೆಳಿತೀರಲ್ಲ ಸರ್, ಅದು ನಿಮ್ಮ ಈ 40 ಎಕರೆ ಏನಿದೆ ಅದರಲ್ಲಿ ಬೆಳಿತೀರೋ ಅಥವಾ ಹೊಳೆಸಾಲಿನ? ಹೊಳೆಸಾಲ ಸರ್. ಅದು ಹೊಳೆಸಾಲ? ಹೊಳೆಸಾಲ ಸರ್. ಇಲ್ಲಿ 2 ಎಕರೆ ಬೆಳಿತೀವಿ ಸರ್. ಈಗ ಎಲ್ಲ ಬೇರೆ ಪೀಕ್ ಹಾಕೊಂಡ್ಬಿಡ್ತೀವಿ ಮೇಲೆ 40 ಎಕರೆಗೆ. ಯಾವಾಗ ಹೊಳೆ ಸರ್ದಂಗಲ್ಲ ಅದನ್ನ 50 ಎಕರೆನ ಭತ್ತನ ಹಾಕ್ತೀವಿ. 55 ಎಕರೆ ಭತ್ತ, ಒಂದು 20 ಎಕರೆ ಶೇಂಗಾ ಹಾಕ್ತೀವಿ. ಈ ಭತ್ತದ ನಿರ್ವಹಣೆ ಏನು ಮಾಡ್ತೀರಿ? ಅದಕ್ಕೆ ಏನು ಕೊಡಬೇಕಾಗ್ತದೆ? ಅದಕ್ಕೆ ಸರ್ ಫಸ್ಟ್ ಕಳೆನಾಶಕ DAP ಕೊಡ್ತೀವಿ, ಒಂದು ಚೀಲ ಹೀರೆ ಕೊಡ್ತೀವಿ. ಆಮೇಲೆ 10-26 ಎರಡು 1/2 ಚೀಲ DAP ಕೊಡ್ತೀವಿ. ಒಂದು ಎಕರೆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಒಂದು ಎಕರೆಗೆ. ಮತ್ತೆ ನೆಕ್ಸ್ಟ್ ಒಂದ್ಸಲ 2 10-26 3 10-26 ಬಳಸ್ತೀವಿ, ಹೀರೆ ಬಳಸಲ್ಲ. ಲಾಸ್ಟ್ಗೆ ಪಟಾಸ್ 1/2 ಚೀಲ ಹೀರೆ ಬಳಸ್ತೀವಿ ಲಾಸ್ಟ್. ಈ ಹೊಳೆಸಾಲಿನಲ್ಲಿ ಬೆಳೆಯುವಂತ ಭತ್ತಕ್ಕೆ ರೋಗ ಬಾಧೆಗಳು ಹೆಚ್ಚಿರ್ತದ ಅಥವಾ ಕಡಿಮೆ ಇರ್ತದ? ಇಲ್ಲ ಸರ್, ಆದ್ರೆ ಕಮ್ಮಿ ಸರ್, ರೋಗ ಬರ್ತೈತಿ ಕಮ್ಮಿ, ಆದ್ರೆ ಇಲ್ಲಿ ಮ್ಯಾಲ ಬಂದಂಗ ರೋಗ ಕಮ್ಮಿ ಸರ್. ಅದು ಯಾಕಂದ್ರೆ ಅದು ಮಣ್ಣು ಸ್ವಲ್ಪ ಫಲವತ್ತಾಗಿ ಬರುತ್ತೆ ಸರ್, ಅದು ಇಳುವರಿ ಕೂಡ ಜಾಸ್ತಿ ಬರ್ತದೆ ಸರ್. ಜಾಸ್ತಿ ಬರ್ತದೆ? ಹಾಂ ಸರ್. ಕಾಳು ಗಟ್ಟಿಯಾಗಿ ಚೆನ್ನಾಗಿ ಗಟ್ಟಿ ಬರ್ತದೆ ಸರ್. ಅವ್ರವ್ರು ಎಕ್ತಿನ ಸರ್ ಸರ್, ಅಲ್ಲಿ ಬೇಸಾಯ ಮಾಡಿದ್ರಾಗ ರೋಗ ಬಂದ ಗಡ ನೋಡಿ ಔಷಧ ಹೊಡೆದು ಮಾಡಿದ್ರೆ ಅದು ಏನಾಗಲ್ಲ, ಚೆನ್ನಾಗಿ ಬರ್ತೈತಿ. ಮತ್ತೆ ಬೆಳಿತೈತಿ ಬಿಡ ಅಂತ ಕೆಲವು ಮಂದಿ ಬಿಟ್ಟರೆ ಲಾಸ್ ಆಗ. ಭತ್ತಕ್ಕೆ ನೀವೇನು ಒಳಸುರಿಗಳನ್ನು ಕೊಡ್ತಾ ಇದ್ದೀರಿ, ರಾಸಾಯನಿಕ ಗೊಬ್ಬರಗಳು? ಹಾಂ ಸರ್. ನೀವು 55 ಎಕರೆಗಳಷ್ಟು ಬೆಳಿತೀರಿ? ಹಾಂ ಸರ್. ಅದಕ್ಕೆ ತುಂಬಾ ಹಣಕಾಸು ಬೇಕಾಗ್ತದೆ, ಗೊಬ್ಬರಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಇದೆಲ್ಲ ಹೇಗೆ ನಿರ್ವಹಿಸ್ತೀರಿ? ಸಾಲ ಹೊರಗಡೆ ಸಾಲ ಮಾಡ್ತೀವಿ? ಹೊರಗಡೆ ಸಾಲ ತರ್ತೀವಿ ಸರ್, ಸಾಲ ತರ್ತೀವಿ ಮತ್ತೆ ಸಾಲ ಅಲ್ಲಿ ಹೊಡಿತೀವಿ. ಸಾಲ ಅಂದ್ರೆ ಏನು, ಖಾಸಗಿ ಅಲ್ಲೋ ಅಥವಾ ಬ್ಯಾಂಕ್ ಅಲ್ಲೋ? ಅಥವಾ ಖಾಸಗಿಯಲ್ಲಿ ಮಾಡಿವಿ, ಬ್ಯಾಂಕ್ನಾಗ ಮಾಡಿ ಸರ್. ಬ್ಯಾಂಕಿನ ಒಳಗ ತಗೊಂಡಿವಿ, ಮತ್ತೆ ಸಾಲ್ಟೇಸ್ ಬಂದ್ರೆ ಖಾಸಗಿ ಮಾಡ್ತೀವಿ. ಖಾಸಗಿಯಲ್ಲೇನು ಬಡ್ಡಿ ಜಾಸ್ತಿ ಇರುತ್ತೆ? ಬಡ್ಡಿ 2 ರೂಪಾಯಿ 1 ವರಿ ಹಿಂಗ ಎಕ್ತೇನೆ ಸರ್ ಮಾಡಿಸ್ತೀವಿ. ಈ ಪದ್ಧತಿ ಮೊದಲಿಂದಲೂ ಹಂಗೆ ಉಳ್ಕೊಂಡಿದೆ? ಇನ್ನಾದ್ರೂ ಮೊದಲಿಂದ ಅಪ್ಪ ಮಾಡೇನಿಲ್ಲ ಸರ್, ನಾವಂತ ಹಿಂಗೆ ಮಾಡ್ಕೊಂತ ಬಂದೀವಿ. ಅಪ್ಪ ಜಾಸ್ತಿ ಉದ್ದಕ್ಕೆ ಹೋಗಿಲ್ಲ, ತ ಎಷ್ಟಿತ್ತು ಅಷ್ಟ ಬಂದಾನ. ನಾವು ಅತಿ ಮಾಡ್ಕೊಂತ ಹೋಗಿವಿ. ಅವ್ರ ಕಾಲದಾಗ ಪಂಪ್ ಸೆಟ್ ಇದ್ದಿಲ್ಲ, ಬೇರೆ ಬದುಕಿ ಹೋಗಿದ್ವಿ. ನಮ್ಮ ವಯಸ್ಸಕ್ಕೆ ಬಂದಾಗಲಿಂದ ನಾವು ಸ್ವಂತ ದುಡಿದು ಬೋರ್ಗಿರ ಹಾಕ್ಸ ನಾವು ದುಡ್ಕೊಂತ ಇಷ್ಟು ಮಾಡ್ಕೊಂತ ಬಂದೀವಿ. ಭೂಮಿ ಮೊದಲ ನಮ್ಮಪ್ಪಂದು 1 ಎಕರೆ 80 ಸೆಂಟ್ಸ್ ಒಂದೇ ತೆಗೈತೆ ಸರ್, 40 ಸೆಂಟ್ಸ್ ಒಂದೇ ತೆಗೈತಿ, ಒಳಗೆಲ್ಲ ಹೋಗಿತ್ತ. ಮತ್ತು ಈಗ 40 ಎಕರೆ ನಾವು ಖರೀದಿ ಮಾಡಿವಿ ನಮ್ಮ ಜೊತೆಗೆ. ಹಾಂ ಸರ್, ನಾವೆಲ್ಲ ಒಟ್ಟಿಗೆ ಇದ್ವಿ, ಎಲ್ಲ ನಮ್ಮ ಸಾಹೇಬ್ರಿಗೆ ಇವರೆಲ್ಲ ಹೆಲ್ಪ್ ಮಾಡ್ತಾರೆ ನಾವು ಅಷ್ಟು. ಈಗ ನಿಮ್ಮಲ್ಲಿ ನಿಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು? ನಾವು 14 ಜನ ಸರ್, 9 ಮಂದಿ ಗಂಡು ಮಕ್ಕಳು, 5 ಮಂದಿ ಹೆಣ್ಣು ಮಕ್ಕಳು ಸರ್. ಓಹೋ, 14 ಜನ? 14 ಜನ. ಈಗ 14 ಜನದಲ್ಲಿ ಕೃಷಿಯಲ್ಲಿ ಎಷ್ಟು ಜನ ತೊಡ್ಕೊಂಡಿದ್ರಿ ನೀವು? ಆರು ಜನ ಮಾಡ್ತೀವಿ ಸರ್. ಆರು ಜನ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಿ. ಮತ್ತೆ ನಿಮ್ಮ ಅಣ್ಣ ತಮ್ಮಂದ್ರು ವಿದ್ಯಾವಂತರಾಗಿ ಓದಿದ್ದಾರೆ? ಹೌದು ಸರ್, ಎಲ್ಲರೂ ಓದಾರೆ. ನಾನು ಒಬ್ಬತ್ತ ಓದಿಲ್ಲ, ಎಲ್ಲರೂ ಓದಾರೆ. ನಾ 5-6 ಎಲ್ಲರೂ ಓದಾರೆ. ಕೃಷಿ ಮಾಡ್ತಾ ಇದೀವಿ. ನಾನು ಒಬ್ಬತ್ತ ಓದಿಲ್ಲ, ನಾನು ಕುರಿ ಕಾಯಕ್ಕೆ ಹೋಗಿದ್ದೆ. ಈಗ ನಾವ ಮೆಜಾರಿಟಿ ಮಾಡ್ತೀವಿ. ಈಗ ನಿಮ್ಮಲ್ಲಿ ಕೆಲವರು ಓದಿ ಉದ್ಯೋಗಗಳನ್ನೆಲ್ಲ ತಗೊಂಡಿದ್ದಾರೆ, ಯಾವ್ಯಾವ ಹುದ್ದೆಯಲ್ಲಿ ಇದ್ದಾರೆ? ಈಗ ಇಬ್ರು ಪೊಲೀಸ್ ಇಲಾಖೆಯಾಗಿ ಸಿಪಿಐ ಇದಾರೆ ಸರ್, ಒಬ್ರು ವಕ್ಕಲತ್ ಮಾಡ್ತಾ ಇದಾರೆ, ಮತ್ತೆ ಮಕ್ಕಳು ನನ್ನ ಮಗ ಒಬ್ಬತ್ತ ಮಹಿಳೆ ಮಕ್ಕಳ ಇಲಾಖೆ ಬಳ್ಳಾರಿಗದಾನ, ಅಣ್ಣನ ಮಗ ಮಿಲಿಟರಿಯಾಗದಾನ, ತಮ್ಮನ ಮಗ ಒಬ್ಬತ್ತ ನನ್ನಿಂದ ಮಗ ಪೊಲೀಸ್ ಅದಾನ ಬೆಂಗಳೂರಾಗ, ಇದ್ದಾರೋ ಇಬ್ರು ಫ್ಯಾಕ್ಟ್ರಿ ಹೋಗ್ತಾರೆ, ಇದ್ದಾರ ಮಕ್ಕಳು ಎಲ್ಲರೂ ಓದ್ತಾರೆ ಸರ್, ಧಾರವಾಡ ಬೆಂಗಳೂರು ಅಲ್ಲಿ ಓದ್ತಾರೆ. ಜೊತೆಗೆ ನಿಮ್ಮ ಭಾಗದಲ್ಲಿ ಈ ಭತ್ತ ಬೆಳೆ ಅಷ್ಟೇ ಅಲ್ಲದೆ ಇವತ್ತು ವಾಣಿಜ್ಯ ಬೆಳೆಯಾಗಿ ದಾಳಿಂಬೆ ಈ ತರ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ನೀವು ಅದಕ್ಕೆ ಪ್ರಯತ್ನ ಮಾಡಿದ್ರೆ? ದಾಳಿಂಬೆ ಹಾಕಿವಿ ಸರ್. ಎಷ್ಟು ಎಕರೆ ಹಾಕಿ? ಮೊದಲ 5 ಎಕರೆ ಹಾಕಿದ್ವಿ ಸರ್, ಅಷ್ಟೇನು ನಮಗೆ ಬರಲಿಲ್ಲ. ಈಗ ಮತ್ತೆ ಬೇರೆ ಹೊಲಕ್ಕೆ 8 ಎಕರೆ ಹಾಕಿವಿ, ಒಟ್ಟು ತೋಟ್ಲ 13 ಎಕರೆ ಹಾಕಿವಿ. ಕಾಪಿಗೆ ಬಿಟ್ಟಿವಿ ಈಗ. ಅಂದ್ರೆ ಈಗ ಪ್ರಯತ್ನ ಮಾಡಿದ್ರೆ ಈಗ ಸರ್ ಈಗಾಗಲೇ ಒಂದು ಬೆಳೆ ಏನಾದ್ರು ತಗೊಂಡಿದ್ದೀವಿ ಸರ್, ಆದ್ರೆ ಲಾಸ್ ಆಗ್ಯದ ಸರ್ ನಮಗೆ 5 ಎಕರೆಗ. ಯಾಕಂಗಾಯ್ತು ಅದು? ಏನ ಸ್ವಲ್ಪ ಲಾಸ್ ಆಗ್ಯದ ಸರ್ ಅದು. ಹಾಂ ಸರ್. ಅದನ್ನ ಹೇಗೆ ನಿಯಂತ್ರಣ ಮಾಡಬೇಕು? ಅದು ಡಾಕ್ಟರ್ ಬರ್ತಾರೆ ಸರ್, ಡಾಕ್ಟರ್ ಬರ್ತಾರ ಅವ್ರಿಗೆ, ಅವ್ರು ಹೇಳ್ತಾರ. ಆದ್ರೆ ವೈರಸ್ ಬಂದತಪ್ಪ ಇದು ಅವಮಾನಕ್ಕೆ ಅಂತಾರ ಸರ್. ಅಂದ್ರೆ ನಿಮ್ದೊಂದೇ ಬೆಳೆ ಹಾಗಾಯ್ತಾ ಅಥವಾ ಎಲ್ಲ ಎಲ್ಲರೂ ಆಗ್ಯಾವ ಸರ್? ಅದು ಸರ್ 20 ಮಂದಿಯಾಗ ಒಬ್ರು ಇಬ್ರು ಅಷ್ಟ ಚೆನ್ನಾಗಿ ಬೆಳಿತಾರ, ಉಳ್ಕಿದ್ವೆಲ್ಲ ಲಾಸ್ ಆಗತ್ ಸರ್ ಈ ವರ್ಷ ಸರ್. ಹಿಂದಿಗೆಲ್ಲ ಎಲ್ಲರೂ ಬಂದವು. ಅದು ನಮಗೆ ಎಣ್ಣೆ ಹೊಡೆದ ಖರ್ಚು ಬಂದಲ್ಲ, 2-3 ಲಕ್ಷ ಬರ್ತೈತೆ 5 ಎಕರೆಕ ಖರ್ಚು ನಿಮ್ಗೆ. ಲಾಭ ಬರ್ತೈತೆ ಸರ್, ಆದ್ರೆ ಬರೀ ಎಣ್ಣೆ ಹೊಡೆದ್ ಬರಲ್ಲ ಸರ್, ಅದು ಲಾಸ್ ಸರ್ ನಮಗೆ. ಅದು ಏನ ಎಲ್ಲ ಹೊಲದಾಗ ಬರ್ತೈತಿ, ಸ್ವಲ್ಪ ನಮಗೆ ಕಾಣೋದಲ್ಲ, ಅದ್ರ ಮೇಲೆ ಕೋಲ್ ಹುರ್ಕೊಂಡು ಅಂದ್ರೆ ಸಾಲ ಆಕತ್ತೆ. 5 ಎಕರೆ ದಾಳಿಂಬೆ ಬೆಳೆದಿರೋರೆಲ್ಲ 10-6 ಲಕ್ಷ ದುಡಿತಾರೆ. ಹೌದು ಸರ್, ಹೌದು ಸರ್ ಹೇಳ್ತಾರೆ ಸರ್. ಅಂತ ಅಲ್ಲಿ ನಮ್ಮಲ್ಲಿ ಯಾರು ಆಗಿಲ್ಲ. ನಮ್ದು ಒಂದ್ ಸ್ವಲ್ಪ ಒಳಿ ಹೊತ್ತ ಸರ, ಇವು ಜಾಸ್ತಿ ಆಗ್ತೈತಿ ಬರಲ್ಲ ಅಂತ 5 ಎಕರೆ. ಹಾ, ಅದಕ್ಕೆ ಈಗ 8 ಎಕರೆ ಬೇರೆ ಕಡೆಗೆ ಹಾಕಿವಿ, ಅದನ್ನ ಈಗ ಕಾಪಿಗೆ ಬಿಟ್ಟಿವಿ ಸರ್. ಏನಾದ್ರು ನೋಡ್ಬೇಕು ಈ ಸಲ. ಕಮರ್ಷಿಯಲ್ ಅಂದ್ರೆ ಈ ವಾಣಿಜ್ಯ ಬೆಳೆ ನೀವು ದಾಳಿಂಬೆ ಬೆಳಿತೀರಿ? ಹೌದು ಸರ್. ಮತ್ತೆ ಈ ತರದ ವಾಣಿಜ್ಯ ಬೆಳೆಗಳು ಏನ್ ಬೆಳಿತೀರಿ? ಇಲ್ಲ ಸರ್, ಏನಿಲ್ಲ. ಮನೆ ಪೂರ್ತಿಗೆ ಅಷ್ಟ ಹಸಿಮೆಣಸಿಕಾಯಿ, ಮನೆ ಪೂರ್ತಿ ಟಮಾಟೆ ಹಾಕ್ಯಂತೀವಿ ಅಷ್ಟ. ಮನೆ ಪೂರ್ತಿ ಹಾಕಿಂದ್ವಿ, ಬೇರೆ ತರಕಾರಿ ಏನು ಮಾಡಿಲ್ಲ ಸರ್ ಬಹಳ ನಾವು ಮಾರಾಕ. ಈಗ ಅಷ್ಟು ದೊಡ್ಡ ಕುಟುಂಬ ಅಲ್ವಾ ನಿಮ್ಗೆ, ತರಕಾರಿ ಸೊಪ್ಪು ಎಲ್ಲ ನೀವು ಖರೀದಿ ಮಾಡ್ತೀವಿ ಸರ್? ಹೊಲ್ದಾಗ ಇರ್ತೈತಿ, ಹೊಲ್ದಾಗ ಇರತ್ತಾನ. ಈ ಸುಗ್ಗಿ ಟೈಮು ಹೊಲ್ದಾಗ ಇರ್ತೈತಿ, ಹೊಲ್ದಾಗ ಹಾಕ್ಯಂತೀವಿ. ಬ್ಯಾಸಿಗೆ ಸ್ವಲ್ಪ ಬಿಸಿಲಿಗೆ ಹಾಳಾಗ್ತೈತಿ, ಖರೀದಿ ಮಾಡ್ತೀವಿ. 4 ದಿನಕ್ಕೊಂದ್ಸಲ 500 ರೂಪಾಯಿ ತರಕಾರಿ ತಗೊಂಡ್ಬರ್ತೀವಿ ಬಜಾರ್ದಾಗ. ಈಗ ನೀವೇ ಹೇಳಿ, ನಿಮ್ಮ ಅನುಭವದ ಮಾತುಗಳನ್ನ ಕೇಳ್ತಾ ಇದ್ರೆ, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಔಷಧಿಗಳನ್ನ ಬಳಕೆ ಮಾಡ್ತಾ ಇದ್ರೆ, ಒಂದ್ ಕಡೆಗೆ ಕೃಷಿಕರು ಇವುಗಳ ಬಳಕೆ ಕಡಿಮೆ ಮಾಡಬೇಕು, ಮಣ್ಣಿನ ಫಲವತ್ತತೆಯನ್ನು ನಾವು ಮತ್ತೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಒಂದು ಧೋರಣೆ ಶುರುವಾಗಿದೆ. ಸರ್ಕಾರನೂ ಆ ಥರದ ಶಿಫಾರಸುಗಳನ್ನೆಲ್ಲ ಮಾಡ್ತಾ ಇದೆ. ಈಗ ನಿಮಗೆ ಆ ಥರದ್ದು ಏನಾದರೂ ಅನಿಸಿದೆಯಾ, ನಮ್ಮ ಭೂಮಿ ರಾಸಾಯನಿಕ ಗೊಬ್ಬರಗಳಿಂದ ಅದರ ಫಲವತ್ತತೆ ಕಡಿಮೆ ಆಗ್ತದೆ ಅನ್ನುವಂಥ ಫೀಲಿಂಗ್ ಬಂದಿದೆಯಾ ನಿಮಗೆ? ಇಲ್ಲ ಸರ್. ಅದು ಏನಾಗಿದೆ ಸರ್ ಅಂದ್ರೆ, ಹೊಲಕ್ಕೆ ಎಲ್ಲ ಸಗಣಿ ಗೊಬ್ಬರ ಅಷ್ಟು ಮಾಡೋಕ್ಕಾಗಲ್ಲ, ಅದರಲ್ಲಿಂದ ಒಳ್ಳೇದಾಗ್ತೈತಿ. ಆದ್ರೆ ಇದು ಸ್ವಲ್ಪ ಭೂಮಿ ಜಳ್ಳಾಗ್ತೈತಿ, ಇದನ್ನ ರಸಗೊಬ್ಬರ ಹಾಕಿದ್ರೆ, ಕಟ್ಟಿಗೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಬೆಳೆ. ಮತ್ತೆ ಈಗ ನಿರಂತರವಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಂತ ಹೋದಂಗೆಲ್ಲ ಭೂಮಿ ಜಳ್ಳಾಗ್ತೈತೆ ಸರ್. ನಿಮ್ಮ ಮುಂದಿನ ಪೀಳಿಗೆಗೆ ಭೂಮಿ ಫಲವತ್ತತೆ ಇರಲ್ಲ? ಇರಲ್ಲ ಸರ್. ಕಮ್ಮಿ ಮಾಡ್ಕೊಂತ ಹೋಗ್ತೀವಿ ಸರ್, ಹೇಳ್ತಾ ಇದಾರೆ ಕೃಷಿ ಇಲಾಖೆಯವರು ಬಂದು, ಹೊರಗಿಂದು ಕಮ್ಮಿ ಮಾಡ್ರಿ, ಇದನ್ನ ಜಾಸ್ತಿ ಮಾಡ್ರಿ ಅಂತಾರ. ಆದ್ರೆ ಒಂದೊಂದಟ್ಟು ಅದನ್ನ ಹಾಕಿದ್ರೆ ಬರೋದಿಲ್ಲ ಸರ್. ಈಗ ಅಲ್ಲ ಸರಿ, ನಾನು ಒಪ್ಕೊಳ್ತೀನಿ ಈಗ ಹಾಕಿದ್ರೆ ಬರೋದಿಲ್ಲ ನಿಜ. ಆದ್ರೆ ಭೂಮಿಯ ಸಾರವನ್ನು ಮುಂದೆ ಇನ್ನೂ ಕಡಿಮೆ ಆಗ್ಬಿಡ್ತದಲ್ಲ ಅನ್ನೋ ಭಯ ನಮಗೆ. ಕಮ್ಮಿ ಮಾಡ್ಬೇಕು ಅನ್ಸತ್ ಸರ್, ಮತ್ತೆ ಕಮ್ಮಿ ಮಾಡ್ಬೇಕು ಅನಸತ್ ನಮಗೆ. ಮತ್ತೆ ಬೆಳೆದಲ್ಲ ಅಲ್ಲಿ ಆಗ್ತಾ ಬೆಳಿತೈತಿ, ನಾವು ಅದನ್ನ ಹಾಕ್ತಾರ ಸರ್ ಈಗ ಬರೋದಲ್ಲ, ಮತ್ತೆ ಅದನ್ನ ನೋಡಿ ನಾವು ಇದನ್ನ ಮಾಡಕ್ಕೆ. ಕನಿಷ್ಠ ನಿಮ್ಮ ಮನೆಗೆ ಬೆಳ್ಕೊಳಕಾದ್ರೂ ರಾಸಾಯನಿಕ ಔಷಧಿಗಳಿಲ್ಲದೆ ಬೆಳೆಯೋ ಪ್ರಯತ್ನ ಮಾಡಿದ್ರಾ ನಿಮ್ಮ ಮನೆ? ಇಲ್ಲ ಸರ್, ಇಲ್ಲ ಹಾಕಿಲ್ಲ ಸರ್, ಅದನ್ನ ಹಾಕಿಂದ ಮಾಡ್ಕೊಂಡ್ರ. ಈಗ ರಾಮಣ್ಣರೇ, ನಿಮ್ಮ ತಲೆಮಾರು ಇಷ್ಟೆಲ್ಲ ಕಷ್ಟಪಟ್ಟು ಕೃಷಿ ಮಾಡ್ತಾ ಇದೆ, ಇನ್ನು ನಿಮ್ಮ ಮುಂದಿನ ಮಕ್ಕಳು ಕೃಷಿಯ ಬಗ್ಗೆ ಆಸಕ್ತಿನ ಇಟ್ಕೊಂಡಿದಾರ ಅಥವಾ ಕಡಿಮೆ ಆಗ್ತಿದ್ಯಾ? ಅಲ್ಲ ಸರ್, ಈಗ ಅಂತ ಸಾಲಿಲ್ಲ. ಇಷ್ಟು ದಿನ ಈಗ 5 ತಿಂಗಳು ನಮ್ಮ ಜೊತೆಗೆ ಬೇಸಾಯ ಮಾಡ್ಯಾರ ಸರ್ ಹೊಲಕ್ಕ, ಮುಂದೆ ಹೆಂಗೆ ಹೇಳ್ಬೇಕು ಸರ್? ಈಗ ಅವ್ರನ್ನ ಯಾವಾಗ ರಜಾ ಬಿಟ್ಟಾಗಂತ ಮನೆಗಿಲ್ಲ ಸರ್, ಮಕ್ಕಳು ನೌಕರಿ ಮಾಡಾರ ಹೋಗ್ಬಿಡ್ತಾರ, ಇದ್ದಾರ ಮಕ್ಕಳೆಲ್ಲ ಓದ್ತಾರಲ್ಲ, ಹೊಲಕ್ಕೆ ಹೋಗ್ತೀವಿ ಸರ್, ಟ್ರ್ಯಾಕ್ಟ್ರಿ ಹೊಡಿತಾರ, ಅವರು ನೀರು ಕಟ್ತಾರ, ತೆನೆ ಮುರಿತಾರ, ಸೊಪ್ಪಿ ಕಡಿತಾರೆ, ಎಲ್ಲ ಮಾಡ್ತಾರೆ ಸರ್ ಮಕ್ಕಳು ಕೂಡ. ಮುಂದೆ ಹೆಂಗೆ ಮಾಡ್ತಾರ ಗೊತ್ತಿಲ್ಲ. ಈಗ ನಿಮಗೆ ದಾಳಿಂಬೆ ಈ ಸಲ ಹಾನಿ ಆಯಿತು ಅಂತ ಹೇಳಿದ್ರು, ಲಾಸ್ ಆಯ್ತು ಅಂತ, ಹಾಗಾದಕ್ಕೆ ಏನಾದ್ರು ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಬಂದದ್ದು? ಬಂದದ್ದು ಸರ್, 5,000 2,000 ಹಿಂಗೆ ಹಾಕ್ತಾರೆ ಸರ್. ಬಂದಾವ್ ತಗಂದಿವಿ ಸರ್. ಈಗ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅವರದು ಏನಾದ್ರು ರೈತರಿಗೆ ಕೊಡ್ತಕ್ಕಂತ ಸವಲತ್ತುಗಳು ತಗೊಂಡಿದ್ದೀರಾ? ತಗಂದಿವಿ ಸರ್, ತಗಂದಿವಿ. ಅವರು ಹಾಕ್ಯಾರ 2,000 ಹಾಕ್ತಾರ, ಅವರು ತಂದಿವಿ. ಕುಶಿಲ್ ಕಡೆಯಿಂದ ಬಂದವ ಅವರು ತಗಂದಿವಿ. ಲಾಭ ಆಗೈತೆ ಸರ್, ಲಾಭ ಆಗೈತೆ ಸರ್. ನಮ್ದು ಒಂದ್ಸಲ ಮಣ್ಣಾದ್ರ 3-4 ಲಕ್ಷ ಮಣ್ಣು ಹಾಕ ಸರ್ ಸೊಸೈಟಿಗಳಾಗ. ಸೊಸೈಟಿಗಳಲ್ಲಿ ಒಂದ್ಸಲ 3 ಲಕ್ಷ, ಒಂದ್ಸಲ 5 ಲಕ್ಷ ಆಗೈತೆ ಸರ್. ಹಂಗ ಎಲ್ಲರ ಹೆಸರಲ್ಲಿ 50,000 90,000 ತಗಂದಿವಿ. ಇವೆಲ್ಲ ಮಣ್ಣು ಆಗ ಸರ್ 3-4 ಸಲ ಸಿಕ್ಕ ಸರ್. ಈಗ ನಿಮ್ದು ಇವತ್ತಿಗೂ ಸಹಿತ ಕೂಡು ಕುಟುಂಬ ಅಂತ ಹೇಳ್ತೀವಿ. ಹೌದು ಸರ್, ಎಲ್ಲರೂ ಒಟ್ಟಿಗೆ ಇರ್ತೀರ. ಈ ಕೂಡು ಕುಟುಂಬದಲ್ಲಿ ಏನೇ ವೈಮನಸ್ಸುಗಳು ಬೆಳೆಯೋದು ಈ ತರ ಸಹಜನ ಆಗಿದವ ಅಲ್ಲ ಏನ್ ಸರ್? ಹಂಗ ಮನೆಗ ಮಾಡ್ಕೊಳೋದು, ಮತ್ತೆ ಯಾರು ಕೆಲಸಕ್ಕೆ ಅವ್ರು ಹೋಗ್ಬಿಟ್ಟು ಸಿಟ್ಟ ಹೋಗ್ಬಿಟ್ಟು ಇರ್ತೈತೆ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಈ ಯಜಮಾನಿಕೆ ಎಲ್ಲ ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ? ನಾವು ಮಾಡ್ತೀವಿ. ನೀವು ಮಾಡ್ತೀವಿ? ಅಂದ್ರೆ ನೀವು ಅಣ್ಣ ತಮ್ಮದ್ರಲ್ಲಿ ಎರಡನೇವ್ರು? ನೀವು ಏಳನೇವ್ರು ಸರ್. ನಿರ್ವಹಣೆ ಎಲ್ಲ ನೀವೇ ಮಾಡ್ತೀವಿ? ಹಣಕಾಸಿನ ನಿರ್ವಹಣೆ ಆಗಿರ್ಬೋದು, ಮನೆಯ ಆಗು ಹೋಗುಗಳಾಗಿರ್ಬೋದು, ಏನಾಗಿರ್ಬೋದು ನೀವೇ ಮಾಡ್ತೀವಿ. ಈಗ ಮುಂದಿನ ಮಕ್ಕಳಿಗೆ, ಈಗ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಮುಂದಿನ ಪೀಳಿಗೆ ನಿಮ್ಮ ಕೃಷಿಯಿಂದ ಒಂದು ಉತ್ತಮ ಭವಿಷ್ಯ ರೂಪಿಸ್ಕೊಳ್ಳಿಕ್ ಸಾಧ್ಯ ಇದೆಯಾ ಅಂತ ಅನಿಸ್ತಿದ್ಯಾ? ಹೇಳಕ್ಕಾಗಲ್ಲ ಸರ್. ಅವರು ಮಕ್ಕಳು ಮುಂದೆ ಹೆಂಗ್ ಹೇಳ್ತೀನೋ, ನಮ್ಮ ತಲೆಯಲ್ಲಿ ಅಂತ ನಾವು ಬೇಸಾಯ ಬಿಟ್ಟರೆ ಬೇರೆ ಏನೂ ಬರಲ್ಲ ಸರ್. ಖುಷಿನ ಮಾಡೋದು, ಅವ್ರ ಮುಂದೆ ಮಕ್ಕಳು ಹೆಂಗ್ ಮಾಡ್ತಾರ ಗೊತ್ತಿಲ್ಲ ಮುಂದೆ ಬಹುಶಃ. ಈಗ ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಸರ್ಕಾರದಿಂದ ಬೇರೆ ಬೇರೆ ಸೌಲಭ್ಯಗಳು ಕೊಡ್ತಾ ಇದ್ದಾರೆ, ಅಂದ್ರೆ ಸಸಿಗಳನ್ನ ನೆಡೋಕಲ್ಲಿಂದ ಹಿಡಿದು ಅವು ಮರ ಕೃಷಿಗೂ ಸಹಿತ ಕೃಷಿ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ಸವಲತ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಇಂಥವುಗಳ ಕಡೆಗೆ ನೀವು ಏನಾದರೂ ಪ್ರಯತ್ನ ಮಾಡಿದ್ರಲ್ಲ ಸರ್? ಇಲ್ಲ ಸರ್. ಅಂದ್ರೆ ನೀವು ಏನ್ ಪಾರಂಪರಿಕವಾಗಿ ಮಾಡ್ಕೊಂಡ್ ಬರ್ತಾ ಇದ್ದೀರಿ? ಮಾಡ್ತಾ ಇದ್ದೀರಿ. ಒಳ್ಳೇದು ರಾಮಣ್ಣ ಅವರೇ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ಶ್ರೀ ಡೊಳ್ಳಿನ್ ರಾಮಣ್ಣ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.